ಸರ್ವಾ ಆಟಕೆ ಕಟಕಾಧಿವತೆ ಯಥಾಕಾಶೋ ಋಷಿಕೇಶೋ ನಾನೋಪಾಧಿಗತೋ ವಿಭು ತೇನಾಭಿನ್ನವದ್ಭಾತಿ ಸನ್ನಾಶಿ ಕೇವಲೋ ಭವೇತ್. ನಿತ್ಯೆ ವಿಷ್ಣು ಸಚ್ಚಿದಾತ್ಮನಿ ಅನುಸ್ಯೂತ ಪ್ರಕಲ್ಪಿತ ಅನುಸ್ಯೂತ ಪ್ರಕಲ್ಪಿತ ಯಥಾ ಹಾತಕೆ ಕಟಕಾವಿರತ್ ವಿವಿಧ ಸರ್ವಾ ವ್ಯಕ್ತಯ. ಒಂದೇ ಚಿನ್ನವು ಆ ಒಂದೇ ಒಂದು ಚಿನ್ನದ ಮೇಲೆ ಅನೇಕ ಆಭರಣಗಳು ಇಂಪೋಸ್ ಆಗಿವೆ, ಆರೋಪಿತವಾಗಿವೆ, ಕಲ್ಪಿಸಲ್ಪಟ್ಟಿವೆ. ಒಂದೇ ಒಂದು ಚಿನ್ನ ಕೊರಳಲ್ಲಿ ಹಾಕಿದ್ರೆ ಚೈನು, ಕೈಯಲ್ಲಿ ಹಾಕಿದ್ರೆ ಬಳೆ ಬ್ರೇಸ್ಲೆಟ್, ಕಿವಿಗೆ ಹಾಕಿದ್ರೆ ಮಾತಿ, ಚಿನ್ನ ಎಷ್ಟವೆ ಅಂದ್ರೆ ಚಿನ್ಮಯನು ಇರುವುದು ಒಬ್ಬನೇ. ಅನೇಕ ರೂಪ ರಾಶಿಗಳಲ್ಲಿ ಭಾವಿಸಲ್ಪಡುತ್ತದೆ, ರಾಮ ಕೃಷ್ಣ ಪಾಂಡುರಂಗ ವೆಂಕಟೇಶ್ವರ. ಸತ್ಚಿತ್ತ ಆತ್ಮನಿ ಎಂತಹ ಆತ್ಮ ಇವನು? ಸತ್ಚಿತ್ತ ಆತ್ಮ ವಿಷ್ಣು. ಪ್ರಕಲ್ಪಿತ ನಾಮರೂಪಗಳ ಜಗತ್ತು ಹೇಗೆ ಹಗ್ಗವೆನ್ನುವ ಅಧಿಷ್ಠಾನದಲ್ಲಿಯೇ ಹಾವು ಎನ್ನುವುದು ಆರೋಪಿತವಾಗಿತ್ತೋ ಎಕ್ಸಾಕ್ಟ್ಲಿ ನಿತ್ಯ ಈಶ್ವರ ವಿಷ್ಣು ಏನ್ ಸ್ವಾಮಿ, ಒಂದ್ಸಲ ಪರಮೇಶ್ವರ ಅಂತೀರಿ, ಒಂದ್ಸಲ ವಿಷ್ಣು ಅಂತೀರಿ, ಒಂದೊಂದ್ಸಲ ಒಂದೊಂದು ಹೇಳ್ತಿರಲ್ಲ. ವಿಷ್ಣು ನಕಾರ ಅದು ತಕಾರ ಆಗಿದೆ, ಉಲ್ಟ ಬಿದ್ದದ ಅಷ್ಟಪ್ಪ. ಅದೇ ನಕಾರ ಉಲ್ಟ ಇದ್ರೆ ತಕಾರ ಆಗ್ತದೆ. ಪ್ರಿಂಟಿಂಗ್ ಇಷ್ಟು ಇಷ್ಟವು ವಿಷ್ಣು ಏನು ಜಗತ್ತಿದೆ? ಶಾಶ್ವತವಾದ ಅನಂತವಾದ ವ್ಯಾಪಕವಾದ ವಿಷ್ಣು ಶಬ್ದ ವ್ಯಾಪಕತ್ವಾತ್ ವಿಷ್ಣುವು ವ್ಯಾಪಕತ್ವ ಎಲ್ಲೆಲ್ಲಿಯೂ ವ್ಯಾಪ್ತನಾಗಿದ್ದರಿಂದಾಗಿ ವಿಷ್ಣು ಶಂಖಚಕ್ರ ಗದಾಧಾರಿ ಆಗಿದ್ದಾನೆ. ಆದರೆ ವಿಷ್ಣು ಅಲ್ಲ, ಅದು ಉಪಾಸ್ಯ ವಿಷ್ಣು, ಅದು ಉಪಾಸ್ಯ ಬ್ರಹ್ಮ. ವಿಷ್ಣು ಶಬ್ದ ವ್ಯಾಪಕ ಅರ್ಥದಲ್ಲಿ ಇಟ್ಟುಕೊಂಡಿದ್ದಾದರೆ ಅನಂತ ಅಂತ ಅರ್ಥ. ಯಾವುದು ಅನಂತ ಅಂತ ಸಿದ್ಧವಾಗಿದೆಯೋ ಅದನ್ನ ಆವಾಗ ಇವಾಗ ಇರ್ತದೆ ಅಂತ ಕರೆದ್ರೆ ಅದು ಅನಂತ ಆಗುವುದಿಲ್ಲ. ಅನಂತವೂ ಹೌದು, ಆದ್ರೆ ನಿನ್ನೆ ಇದ್ದಿದ್ದಿಲ್ಲ, ಇವತ್ತು ಇದೆ, ನಾಳೆ ಇರ್ಲಿಕ್ಕಿಲ್ಲ ಅಂತಂದ್ರೆ ಅದು ಅನಂತ ಆಗುವುದಿಲ್ಲ. ಯಾವುದು ಅನಂತವೋ ಅದು ನಿತ್ಯ. ಸತ್ ಚಿತ್ ಆತ್ಮನಿ ಎಂತಹ ಆತ್ಮ ನಿತ್ಯೇ ಶಾಶ್ವತವಾದ ವಿಷ್ಣು. ಈ ವಿಷ್ಣುವಿನಲ್ಲಿ ಪ್ರಕಲ್ಪಿತ ಅನುಸ್ಯೂತೆ ಎಲ್ಲೆಲ್ಲಿಯೂ ನಾಮರೂಪಗಳಿಂದ ತುಂಬಿಕೊಂಡು ಈ ವಿಷ್ಣು ಇದ್ದಾನೆ. ಆಕಾಶ ಅಂತಿರೋ, ಆಕಾಶದ ಆಚೆಗೆ ಅಂತಿರೋ, ಲೋಕಗಳು ಅಂತಿರೋ, ಎಲ್ಲೆಲ್ಲಿಯೂ ಈ ವಿಷ್ಣುವನ್ನೇ ತುಂಬಿಕೊಂಡಿದ್ದಾನೆ. ಅನುಸ್ಯೂತೆ ಬಟ್ಟೆಯಲ್ಲೆಲ್ಲ ನೂಲೇ ಹೇಗೆ ತುಂಬಿಕೊಂಡಿದೆಯೋ, ಆಭರಣದಲ್ಲೆಲ್ಲ ಚಿನ್ನವೇ ಹೇಗೆ ತುಂಬಿಕೊಂಡಿದೆಯೋ. ಆಯ್ತು ಸ್ವಾಮಿ, ನಾಮರೂಪಗಳ ಜಗತ್ತಾದ್ರೂ ಇದೆ ಅಂತಿರೋ ಇಲ್ಲ ಅಂತಿರೋ, ನಾಮರೂಪಗಳ ಜಗತ್ತಾದ್ರೂ ನೀವು ವೇದಾಂತಿಗಳು ಅದ್ವೈತಿಗಳು ನಾಮರೂಪದ ಜಗತ್ತು ಇದೆ ಅಂತಿರೋ ಇಲ್ಲ ಅಂತಿರೋ ಅಷ್ಟೇ. ನಾವು ಇದೇನೋ ಅನ್ನಂಗಿಲ್ಲ, ಇಲ್ಲನೋ ಅನ್ನಂಗಿಲ್ಲ, ಇದ್ದಂತೆ ತೋರ್ತಾ ಇದೆ. ಪ್ರಕಲ್ಪಿತ ನಾವು ಘಟ ಅಂತ ಕರಿತೇವೆ ಮಡಿಕೆ. ಎಲ್ಲಿದೆ ಮಡಿಕೆ? ಎಲ್ಲಿದೆ ಮಡಿಕೆ? ನಮ್ಗೆ ಇಲ್ಲಿದೆ ಸ್ವಾಮಿ. ಓ ಇಲ್ಲಿದೆಯಾ? ಇಲ್ಲಿದೆ, ಇಲ್ಲಿ ಮಣ್ಣಿದೆ, ಇಲ್ಲಿದೆ ಸ್ವಾಮಿ. ಕಂಠ, ಕಂಠ ಇಲ್ಲ, ಮಣ್ಣಿದೆ. ಬಟ್ಟೆ ಮಣ್ಣಿದೆ, ಸ್ಥಳ ಮಣ್ಣಿದೆ, ಒಳಗೆ ಮಣ್ಣಿದೆ, ಹೊರಗೆ ಮಣ್ಣಿದೆ, ಮಡಿಕೆಯಲ್ಲಿದೆ. ಆವಾಗ ನೀವು ಅಂದ್ರೆ ಮಣ್ಣಿನ ಮಡಿಕೆ, ಮಣ್ಣಿನ ಮಡಿಕೆ. ಅಂದ್ರೆ ಏನು ಕ್ಲಿಯರ್ ಆಗಿ ಹೇಳಿ ಸರ್, ನಾವು ಬರೀ ನರ್ಸರಿ ಕ್ಲಾಸ್ ಅನ್ನು ಹುಡುಗನ್ ನಾವು ಹಿಂಗೆಲ್ಲ ಪಿಎಚ್ ಡಿ ಶಬ್ದ ಅರ್ಥ ಆಗುದಿಲ್ಲ. ಮಣ್ಣಿನ ಮಡಿಕೆ ಅಂದ್ರೆ ಏನು? ಮಣ್ಣಿನಿಂದ ಆದ ಮಡಿಕೆನ, ಮಣ್ಣಿನ ಮಡಿಕೆ ಇದ್ರ ಅರ್ಥ ಏನು ತಿಳಿಸಿ ಹೇಳಿ. ಮಣ್ಣಿನಿಂದ ಆದ ಮಡಿಕೆಗೆ ಮಣ್ಣಿನ ಜೊತೆಗೆ ಮಡಿಕೆಯನ್ನು ತಂದು ಇಟ್ಕೊಂಡಿದೀಯಾ? ಮಣ್ಣಿನ ಮೇಲೆ ಮಡಿಕೆ ಇದೆಯಾ? ಮಣ್ಣಿನ ಒಳಗೆ ಮಡಿಕೆ ಇದೆಯಾ? ಮಣ್ಣೇ ಮಡಿಕೆ ಆಗಿದೆ ಸ್ವಾಮೀಜಿ. ಇನ್ನೇನಿತ್ತು? ಮಣ್ಣಿತ್ತು, ಇವತ್ತೇನಾಗಿದೆ? ಮಡಿಕೆ. ನಿನ್ನೆ ಹಾಲಿತ್ತು, ಇವತ್ತೇನಾಯ್ತು? ಮೊಸರಾಯ್ತು. ಮತ್ತು ವಾಪಸ್ ಹಾಲು ಮಾಡ್ತೀಯ? ನಿನ್ನೆ ಹಾಲಿತ್ತು, ಇವತ್ತು ಮೊಸರು ಆಗಿದೆ, ನೀನು ವಾಪಸ್ ಮತ್ತೆ ಹಾಲು ಮಾಡ್ತೀಯ? ನಿನ್ನ ಮಣ್ಣಿತ್ತು, ಮಡಿಕೆ ಆಗಿದೆ, ವಾಪಸ್ ಮಣ್ಣು ಹಾಕ್ತದೋ ಇಲ್ಲೋ? ಮತ್ತೆ ಎಲ್ಲಿದೆ ಮಡಿಕೆ? ಎಲ್ಲಿದೆಯೋ ಮಡಿಕೆ? ನಾಡಿಗೆ ತುದಿಯೊಳಗಿದೆ. ನಮ್ಮ ನಾಲಿಗೆ ಒಳಗಿದೆ. ಮೂರಕ್ಷರ ಮ ಡಿ ಕೆ ಗ ಡಿ ಗೆ ಪಿ ಓ ಟಿ ಹೇಳಿದ್ರು ಎಲ್ಲ ಭಾಷೆಗಳಿಗೂ ಮೂರು ಮೂರು ಅಕ್ಷರ. ಹಿಂದಿಯೊಳಗೆ ಬರ್ತನ್ ಘಟ ಅಲ್ಲ, ಅದು ಕಬೀರನ ಹಾಡಿದೆ ಕುಂಭಾರ. ಮಡಿಕೆ ಪಾಟು ಎಲ್ಲವೂ ನಮ್ಮ ನಾಲ್ಕೊಳಗು ಅಷ್ಟೇ. ಇನ್ನು ಸಂಜೆ ದುಂಡಗಿದೆ, ದುಂಡಗ ಅನ್ನೋದು ಕೂಡ ನಮ್ಮ ತಲೆಯೊಳಗಿದೆ. ಕಮಲ ಕಮಲ ಕಮಲ ಅಲ್ಲ ಮೂರು ಅಕ್ಷರ ಗಮಲ ಗಮಲ ಅದೇ ಹುಡುಕ್ತಾ ಇದ್ದೆ. ಅದ ಕಬೀರ ಗಮಲ ಹಾಕಿಲ್ಲ, ಬೇರೆ ಯಾವ ಶಬ್ದ ಹಿಂದಿ ಯಾವುದು ಕಬೀರ ಮತ್ತೆ ಹಿಂದಿ ಅವರು ಇನ್ನೇನು ಯು ಪಿ ಹಿಂದಿದ್ದಾರೆ, ಆಮೇಲೆ ವೃಜ್ ಹಿಂದಿ ಬೇರೆ, ರಾಜಸ್ಥಾನ ಹಿಂದಿ ಬೇರೆ, ಪಂಜಾಬಿ ಹಿಂದಿ ಬೇರೆ. ನಮ್ಮದು ಹೆಂಗೆ ಕಮಲ? ಸೊ ಇಲ್ಲಿ ನಮ್ಮ ಎದುರಿಗೆ ಮಡಿಕೆ ಇದೆ. ಮಡಿಕೆ ಎಲ್ಲಿದೆ? ಮಣ್ಣಿದೆ. ಒಂದು ಕೆಲಸ ಮಾಡೋಣಂತೆ, ಮಣ್ಣನ್ನ ಬಿಟ್ಕೊಟ್ಟು ಮಡಿಕೆಯನ್ನು ತೋರಿಸ್ಲಿಕ್ಕೆ ಸಾಧ್ಯವೇ? ತೋರಿಸ್ಲಿಕ್ಕಾಗುದಿಲ್ಲ. ಹಾಗೆ ಇರೋದೆಲ್ಲ ಏನು? ಮತ್ ಮಡಿಕೆ ಎಲ್ಲಿದೆ? ಸಂಸ್ಕಾರ ಇದೆ ಯಾರಿಗೆ? ಮಣ್ಣಿಗೆ ಸಂಸ್ಕಾರ ಆಗುತ್ತೆ. ಅದು ಆಕಾರ ಸುಡೋದು ಎಲ್ಲ ಸೇರಿ ಏನಾಗುತ್ತೆ? ಎಲ್ಲ ಅದು ಸಂಸ್ಕಾರ ಆಗುತ್ತೆ. ಈಗ 2,000-3,000 ವರ್ಷ ಹಿಂದಿನ ಕೆಲವು ಮನೆ ಸಿಕ್ತವ್ರು, ಅವಾಗ ಅಲ್ಲಿ ಗಡಿಗೆ ತುಂಡೆಲ್ಲ ಸಿಕ್ತವ್ರು, ಅವೆಲ್ಲ ಮಣ್ಣಿನ ರೂಪ ಧಾರಣ ಮಾಡ್ಯಾವ, ಇನ್ನೂ ಗಡಿಗೆ ರೂಪದಲ್ಲಿ ಇರಲಿ. ಹಂಚ ಅಂತ ಓಕೆ, ಹಂಚಿಗೆ ಬರೋಣ. ನಮ್ಮ ಹಂಚವಲ್ಲ ಅಂತವಲ್ಲ ಹಂಚು, ಮಂಗಳೂರು ಹಂಚು, ಕೆಂಪಂಚು. ಅವು ಮೊದಲು ತುಂಡು ತುಂಡು ಆಗ್ತವೆ, ಆಮೇಲೆ ಪುಡಿ ಪುಡಿ ಆಗ್ತವಿಲ್ಲ, ಆಮೇಲೆ ಮಣ್ಣಾಗ್ತವಿಲ್ಲ. ಒರಿಜಿನಲ್ ಮಣ್ಣಲ್ಲ. ಉದಾಹರಣೆ ಯಾಕೋ ಭಾರ ದೂರ ಜಕ್ಕೊಂಡು ಹೊಂಟ್ವಿ, ಅಷ್ಟು ದುರ್ಯೋಗ ಅವಶ್ಯಕತೆ ಇಲ್ಲ. ಮಣ್ಣು ಮೊದಲಿತ್ತು, ನಂತರ ಮಣ್ಣು ಮಧ್ಯದಲ್ಲಿ ಹಂಚಿನಂತೆ ತೋರ್ತ ಮಡಿಕೆ ಅಂತ ತೋರ್ತಷ್ಟೇ ವಿನಃ ಮಡಿಕೆ ಆಗಿಲ್ಲ. ವ್ಯವಹಾರದಲ್ಲಿ ಮಡಿಕೆ, ವ್ಯವಹಾರದಲ್ಲಿ ಗಡಿಗೆ, ಪಾರಮಾರ್ಥಿಕವಾಗಿ ಮಣ್ಣು. ಹೋಗ್ಲಿ ಬಿಡ್ರಿ, ಯಾಕೆ ಅದು ಭಾರಿ ಕಡೆ ಕೆಲಸಬೇಡಿ. ವ್ಯವಹಾರದಲ್ಲಿ ಆಭರಣ ಇರೋದೇನಲ್ಲಿ? ಮಾರ್ಕೆಟ್ ಹೋಗಿ ಆಭರಣ ಕೊಡ್ಕೊಂಡು ಬರ್ತೇವೋ, ಚಿನ್ನ ಕೊಡ್ಕೊಂಡು ಬರ್ತೇವೆ, ಆಭರಣ ಕೊಡ್ಕೊಂಡು ಬರ್ತೇವೆ. ಬರ್ತೀವಿ ಅಮ್ಮ ಅದು ಚಿನ್ನ ಅಲ್ಲ, ನಾ ಅದನ್ನ ಪ್ರಶ್ನೆ ಕೇಳ್ತಿದ್ದೀನಿ. ಹಣ ಕೊಟ್ಟು ತರುವುದು ಚಿನ್ನವನ್ನು, ಹಣ ಕೊಟ್ಟು ತರುವುದು ಆಭರಣವನ್ನು. ನೀವು ನಿಮ್ಮ ಸಮಾಧಾನಕ್ಕೋ ನನ್ನ ಸಮಾಧಾನಕ್ಕೋ ಅಥವಾ ಕೊಂಡವರು ಕೊಳ್ಳೋರು ಸಮಾಧಾನಕ್ಕೋ ಚಿನ್ನದ ಆಭರಣ ಕೊಟ್ಕೊಂಡ್ಬರ್ತೀವಿ ಅಂತ ಹೇಳ್ತೇನೆ. ನನ್ನ ಅಲ್ಲೊಂದು ಪ್ರಶ್ನೆ ಇದೆ, ಚಿನ್ನ ಆಭರಣ ಆಗಿದೆಯೋ, ಚಿನ್ನದಿಂದ ಆಭರಣ ಹೊರಗೆ ಬಂದಿದೆಯೋ, ಚಿನ್ನವೇ ಆಭರಣವೋ? ವೆರಿ ಗುಡ್, ವೆರಿ ಗುಡ್. ಚಿನ್ನವೇ ಆಭರಣ ಅಂತಂದ್ಮೇಲೆ ಆ ಆಭರಣ ವಾಪಸ್ ಚಿನ್ನ ಆಗಬಾರ್ದು? ಆಗ್ತದಂದ್ಮೇಲೆ ಆಭರಣ ಆಗಿಲ್ಲ ಅಂತ ಆಗ್ತದ? ಆಗ್ತದಿಲ್ಲ. ಅಷ್ಟೇ ಬೇಕಾದದ್ದು. ಅಂದ್ರೆ ಅಂತ ಆಭರಣ ಎಲ್ಲ ಹೋಗುತ್ತೆ, ಎಲ್ಲ ಹೋಗುತ್ತೆ? ಇದ್ದಿದ್ದೇ ಇಲ್ಲ, ಇದ್ದಿದ್ದೆಲ್ಲ ಬರ ಚಿನ್ನನ. ಇನ್ನು ಇದನ್ನ ಒಪ್ಪಿಲ್ಲ ಅಂದ್ರೆ ನೀವು ಯಾರು ಬಳಿ ತರಿಸ್ತೀರಿ? ನೀವು ದೃಷ್ಟಾಂತ ಬಹಳ ಜನವಾದ ದೃಷ್ಟಾಂತ ಯಾವಾಗಲು ನಮ್ಗೆ ಎಷ್ಟು ಅರ್ಥ ಮಾಡ್ಕೊಳ್ಸತ್ತೆ ಅಷ್ಟನೇ ಇದು ಬೇಕ. ದೃಷ್ಟಾಂತನ ಚೆಕ್ಕೊಂಡು ಹೋಗ್ತೀವಿ ಅಂದ್ರೆ ಉಪನಿಷತ್ತು ಆಗ್ಬೇಕಾದ ಉಪನಿಷತ್ತಲ್ಲಿ ನಮಗೆ ಅರ್ಥವಾಗದೆ ವಿಚಾರವನ್ನ ನಮಗೆ ಅರ್ಥವಾಗುವ ಬೇರೆ ಯಾವ್ದಾದ್ರು ಸಂಗತಿಯ ದೃಷ್ಟಾಂತದಿಂದ ನಾವು ಅರ್ಥ ಮಾಡ್ಕೋತೀವಿ, ಅದು ದೃಷ್ಟಾಂತ ಆಗ್ತದೆ. ಮಣ್ಣು ಘಟ ದೃಷ್ಟಾಂತ, ಚಿನ್ನ ಆಭರಣ ದೃಷ್ಟಾಂತ, ಹತ್ತಿ ಬಟ್ಟೆ ದೃಷ್ಟಾಂತ, ಇದು ದೃಷ್ಟಾಂತಗಳು. ನಮ್ಗೆ ಎಷ್ಟು ಬೇಕು ಅಂತ ತಿಳ್ಕೊಂಡು ಅವ್ನು ಅಲ್ಲೇ ಬಿಟ್ಬಿಡು. ಎಕ್ಕೊಂಡು ಹೋದ್ರಿ ಅಂತಂದ್ರೆ ಘಟನ ಸಚ್ಚಿದಾನಂದ ಆಗಿಬಿಡ್ತದೆ, ಮಣ್ಣ ಸಚ್ಚಿದಾನಂದ, ಈ ಸಚ್ಚಿದಾನಂದ ಎಲ್ಲೋ ಓಡೋಗ್ಬಿಡ್ತಾನೆ, ಅದು ಸಚ್ಚಿದಾನಂದ ಆಗ್ತದೆ. ಹಾಗಾದ್ರೆ ಇರುವುದೆಲ್ಲವೂ ಮಣ್ಣೇ ಮಣ್ಣು, ಮಣ್ಣಿನಲ್ಲಿ ಘಟ ಎನ್ನುವ ಉಪಾಧಿ ಹೇಗೆ ಆರೋಪಿತವಾಗಿದೆಯೋ ಹಾಗೆ ಇರುವುದೆಲ್ಲವೂ ಸಚ್ಚಿದಾನಂದ ಆತ್ಮ ವಿಷ್ಣು. ನನಗೇನು ಬ್ಯಾಸರಿಲ್ಲ, ಅದು ಶಿವ ಅಂತ ಕರೆದ್ರೆ ನನಗೇನು ಬ್ಯಾಸರಿಲ್ಲ. ಭಿಕ್ಷಾಕ್ ಮಾತ್ರ ನಾರಾಯಣ ಅಂತ ಹೇಳು, ಬಾಕಿ ಎಲ್ಲದಕ್ಕೂ ಓಂ ನಮ ಶಿವ ಅಂತ ನಾನು ಹೇಳಿದ್ದೆ. ನಂಗೂ ಅಲ್ಲದೆ ಆಕ್ಚುಲಿ ಏನ್ ಗೊತ್ತಾ, ಒಂದೊಂದು ಅಖಾಡದಿಂದ ಬಂದಾಗ ಅವರಿಗೆ ಒಂದೊಂದು ಭಿಕ್ಷಾ ನಾಮ ಅಂತ ಕೊಡ್ತಾರೆ. ಆ ಒಂದೊಂದು ಅಖಾಡದಿಂದ ಬಂದಾಗ ಸೊ ನಮ್ಮ ಅಖಾಡ ಏನಿದೆ, ಇದ್ರೊಳಗೆ 12 ಅಖಾಡ ಇದೆ. ಒಮ್ಮೇನ ಆ 12 ಅಖಾಡ ಹೆಡ್ಡಿನ ತನ ಮಂಡಲೇಶ್ವರ ಅಂತ ಕರೀತಾರೆ. ಆ ಮಂಡಲೇಶ್ವರ ಅಖಾಡವನ್ನು ನಡೆಸ್ತಾನೆ. ಹಾಗೆ ನಮ್ದೊಂದು ಅಖಾಡ ಇದೆ, ನನಗೆ ಗೊತ್ತಿಲ್ಲ ಯಾವ್ದು ಗೊತ್ತಿಲ್ಲ. ಸೊ ಆ ಅಖಾಡದೊಳಗೆ ನಮಗೆ ಒಂದು ಸನ್ಯಾಸ ತಗೊಂಡಾಗ ಒಂದು ಲಿಸ್ಟ್ ಕೊಡ್ತಾರೆ, ಅಜ್ಜ ಸ್ವಾಮೀಜಿಗೂ ಕೊಡ್ತಾರೆ ಒಂದು ಲಿಸ್ಟ್. ಅದರೊಳಗೆ ಭಿಕ್ಷಾ ಮಂತ್ರ ಅಂತ ಇರ್ತದೆ. ಭಿಕ್ಷಾ ಮಂತ್ರ ಓಂ ನಮೋ ನಾರಾಯಣ, ಅದು ಭಿಕ್ಷಾ ಮಂತ್ರ. ನಾವು ಊಟಕ್ಕೆ ಕೊಡ್ಬೇಕಾದ್ರೆ ನಿಮ್ಮೆಲ್ಲರಿಗೆ ಗುರುನಾಥ್ ಮಹಾರಾಜ್ ಕಿ ಜೈ ಅಂದ್ರೂ ಕೂಡ ಮನಸ್ಸಿನೊಳಗೆ ಓಂ ನಮೋ ನಾರಾಯಣ ಅಂತ ಹೇಳುತ್ತೆ. ನಾವು ಭಿಕ್ಷಾ ಶುರು ಮಾಡ್ತೀವಿ, ನಾರಾಯಣ ನಾರಾಯಣ ನಾರಾಯಣ ಅಂತ ಹೇಳ್ಬಿಟ್ಟು ಭಿಕ್ಷಾ ಶುರು ಮಾಡ್ತೀವಿ. ಎಂದು ಕೇಳಿದ್ರು ತಂದೆ, ನಾವು ನಿಮ್ಗೆ ಹೇಳಂಗಿಲ್ಲ. ನಾವು ಹೇಳ್ಬೋದು ನಮೋ ಓಂ ನಮೋ ನಾರಾಯಣ ಅದನ್ನು ಉಂಟು. ನಾವು ಒಬ್ಬರೊಬ್ರು ಫೋನ್ನಲ್ಲಿ ಮಾತಾಡಬೇಕಾದ್ರಿಂದ ಓಂ ನಮೋ ನಾರಾಯಣ ಅಂತ ಹೇಳ್ತೀವಿ, ಅದು ಹೇಳ್ಕೊಂಡ ಮಾತಾಡಿಸ್ಕೊಂಡು. ಇನ್ನೊಂದು ಅಖಾಡದಲ್ಲಿ ಓಂ ನಮ ಶಿವ ಅಂತ ಇರ್ಬೋದು, ಮತ್ತೊಂದು ಅಖಾಡದಲ್ಲಿ ಓಂ ನಮ ಭಗವತಿ ವಾಸುದೇವ ಅಂತ ಇರ್ಬೋದು. ಆ ಅಖಾಡದವ್ರಿಗೆ ಯಾವುದಾದ್ರು ಉಪಯೋಗ ಮಾಡ್ತಾರೆ, ಅದನ್ನು ಹೇಳಿದ್ರೆ ಮಾತ್ರ ಅವ್ರು ಭಿಕ್ಷ ಹಾಕ್ತಾರೆ. ಇಂಥದ್ದು ಮಾತ್ರ ಹೇಳಬೇಕಂತ ಮಾತದಲ್ಲ. ಕಾಳಿ ಕಂಪ್ಲಿ ವಾಳ ಅನ್ನಕ್ಷೇತ್ರ, ಕಾಳಿ ಕಂಬಳಿ ವಾಲ ಅನ್ನ ಕ್ಷೇತ್ರ, ನೇಪಾಳಿ ಅನ್ನ ಕ್ಷೇತ್ರ ನೆನಪತ್ರ, ನೇಪಾಳಿ ಅನ್ನ ಕ್ಷೇತ್ರ ಅಲ್ಲಿ ನಿಮಗೆ ಆಹಾರ ಸಿಗ್ತದ ಅಂತ ಮಧ್ಯಾಹ್ನ ಕ್ಲಾಸ್ನಲ್ಲಿ ಹೇಳಿದಂತೆ. ಇಲ್ಲಿ ನಾವು ನೋಡ್ಬೇಕಾದ್ದು ಏನು ಅಂತಂದ್ರೆ, ರೂಪ ರಾಶಿಗಳೆಲ್ಲ ಆರೋಪಿತ, ನಾಮವೂ ಆರೋಪಿತ. ನಾಮವು ಕೂಡ ಕಾನ್ಸೆಪ್ಟ್ ಆಫ್ ದಿ ಮೈಂಡ್, ಫಾರ್ಮ್ ಆಲ್ಸೋ ಇಸ್ ಕಾನ್ಸೆಪ್ಟ್ ಆಫ್ ದಿ ಮೈಂಡ್. ವೆನ್ ಯು ಸೇ ರೌಂಡ್ ಅಂತ ನೀವು ಹೇಳಿದ್ರೆ ಇಸ್ ಓನ್ಲಿ ಕಾನ್ಸೆಪ್ಟ್. ಚೌಕ ಆಗಿದೆ ಅಂತ ಯಾವಾಗ ಹೇಳ್ತೀರಿ? ಅದು ನಿಮ್ಮ ಮನಸ್ಸಿನ ವೃತ್ತಿ ಅಷ್ಟೇ. ಉದ್ದ ಇದೆ ಅಂತ ಹೇಳ್ತೀರಿ, ಅದು ಮನಸ್ಸಿನ ವೃತ್ತಿ ಅಷ್ಟೇ. ಶಾರ್ಟ್ ಇದೆ ಅಂತ ಹೇಳ್ತೀವಿ, ಅದು ಮನಸ್ಸಿನ ವೃತ್ತಿ ಅಷ್ಟೇ. ಆಲ್ ದಿ ಫಾರ್ಮ್ಸ್ ಆರ್ ದಿ ಕಾನ್ಸೆಪ್ಟ್ ಆಫ್ ದಿ ಮೈಂಡ್, ಆಲ್ ದಿ ನೇಮ್ಸ್ ಆಲ್ಸೋ ಕಾನ್ಸೆಪ್ಟ್ ಆಫ್ ದಿ ಮೈಂಡ್. ಮನೋಕಲ್ಪಿತ ನಾಮ ರೂಪ ಎರಡು ಮನೋಕಲ್ಪಿತ. ಅದಕ್ಕೆ ನೀವು ಹಾಳಾಗಿರುವಾಗ ಹೆಸರು ಚೇಂಜ್ ಮಾಡ್ಕೊಳ್ತೀರಿ. ಹೆಣ್ಮಕ್ಳದ್ದು ಮದುವೆ ಆಗಿ ಮುಂಚೆ ಒಂದು, ಮದುವೆ ಆದ್ಮೇಲೆ ಮತ್ತೆ ಅದು ಹೆಂಗ್ ಹೊಂದ್ಕೊತಾರೋ ಹೊಂದ್ಕೊಂಡ್ಬಿಡ್ತಾರೆ. ಈ ಗಂಡಸರಿಗೆ ಮದುವೆ ಆಗಬೇಕು ಅಂತೇನಿಲ್ಲ, ಆಗ್ಬಾರ್ದು ಅಂತೇನಿಲ್ಲ, ಹಂಗ ಚೇಂಜ್ ಆಗ್ತಾನೆ ಇರ್ತಾರೆ. ರಾಧಾ ಕೃಷ್ಣ ಹಾಯ್ ಕೃಷ್, ಕೃಷ್ಣ ಹೌದ, ಯಾರು ಹೋದ್ರಿ ಕೃಷ್? ಅವ್ರಿಗೆ ರಾಧಾ ಅಂತ ಬರಂಗಿಲ್ಲ, ಅನ್ನಿಸ್ಬಿಡೋದ ರಾಧಾ ಅಂತ ಬರಂಗಿಲ್ಲ. ಅವನಿಗೆ 70 ವರ್ಷ, ಅವ್ರ ಅಮ್ಮನಿಗೆ 90 ವರ್ಷ. ಪುಟ ಅಂತಾನು ಇಲ್ಲೋ, ವೆರಿ ಗುಡ್. ಮದುವೆ ಆಗ್ತದೆ, ಅಕ್ಕಿ ಬರ್ತಾರೆ, ಅಕ್ಕಿ ಏನಂತಾರೆ, ರೀ ಅವನಿಗೆ ಒಂದು ಬೇರೆ ಯಾರೇ ಅಂತಾರೆ. ನೀವು ವಿಚಾರ ಮಾಡಿ ಹೇಳ್ರಿ, ಅವ ರೀ ಸತ್ಯವೋ ರಾಧಾ ಸತ್ಯವೋ ಕೃಷ್ಣ ಸತ್ಯವೋ ರಾಧಾಕೃಷ್ಣ ಸತ್ಯವೋ ಏನ್ ರಾಧಾ ಕೃಷ್ಣ ಸತ್ಯವೋ, ಯಾವ ಸತ್ಯ ಅವ್ರಿಗೆ ಯಾವ್ದು? ಅವನೊಬ್ಬನ ಸತ್ಯ ಮತ್ತೆ ಅವೆಲ್ಲ ಹೆಸರೇನು? ಆರೋಪಿತ. ಅದಕ್ಕೆ ನೋಡ್ರಿ ಮಕ್ಕಳಿಗೆ ನೀವು ಕರೀಬೇಕು, ಸ್ವಲ್ಪ ತೊದಲು ಮಾತ್ರ ಬರ್ತಿದ್ದು, 1 ವರ್ಷ 1.5 ವರ್ಷ 2 ವರ್ಷ ಮಕ್ಕಳಿಗೆ ಕರೀಬೇಕು. ಪುಟ ನಿನ್ನ ಹೆಸರೇನು? ಮುಖನ ಸಿಂಡರ್ಸ್ಕೊಂಡ್ಬಿಡ್ತಾವ, ಹಿಂದ ಹೋಗ್ತಾವ ಹೊಂದಿಲ್ಲ ಅವ್ ಮನಸ್ಸಿನಾಗ ಅಂತಿರ್ತ. ಏನು ಹುಚ್ಚಿದ್ದಾನ, ನಮಗೆ ಹೆಸರೇ ಇಲ್ಲ, ನನ್ನ ಹೆಸರೇನಂತ ಕೇಳ್ತಾನ, ಬುದ್ಧಿ ಕಿತ್ತೇನು ಇಲ್ಲ ಅಂತಿರ್ತಾವ. ಮಕ್ಕಳಿಗೆಲ್ಲರೂ ಹೆಸರು, 5 ಮಂದಿ ಮುದ್ದೆ ಕುಡ್ಕೊಂಡು ಕಿವ್ಯಾಗ ಕುಡು ಕುಡು ಕುಡು ಕುಡು ಕುಡು ಕುಡು ಅಂತ ಹೇಳ್ತಾ, ಅಮಿತಾ ಬನಿತಾ ಬನಿತಾ ಬನಿತಾ. ಏನ್ ಹನಿವರ ಅಮಿತಾಬ್ ಬರ್ತದ, ನಿನ್ ಕೈಯಾಗ ಅಮಿತಾಬ್ ಬರ್ತದ? ಮತ್ತೆಲ್ಲದ ನಿನ್ನ ಮೈಂಡ್ ಒಳಗಿರೋದನ್ನ ಅಲ್ಲಿ ನೀವು ಆರೋಪ ಮಾಡ್ತೀರ. ಮುಖ ನೋಡಿದ್ರೆ ಕಾಗಿ ಕಾಗಿ ಮುಖ ಇದ್ದಂಗಿರ್ತದ ಅಂತ. ನೀನಾದ್ರೂ ಏನ ನಿನ್ನ ಮಗ ಏನ್ ಕಾಗಿ ತಂಗಿದ್ದಾನಲ್ಲ ಅಂತಂದ್ರೆ ಎತ್ತಿ ಎರಡು ಸಿಗಿತ್ತು. ಯಾಕಂದ್ರೆ ಅಕ್ಕಿಗೆ ಅದು ಮಗು ಸುಂದರ ಅಂಗ, ಸುಂದರ ನನ್ನ ಸುಂದರ ನನ್ನ ಅದೊಂದು ಹಾಡು, ಅಕ್ಕರ ಅಳಲವಾಯಿ ಕೂಸು ನನಗಿರಲಿ ಒಂದು ಹಾಡದ. ಅದ ಅಳತಿರ್ತದ, ಅಯ್ಯೋ ಅತ್ರೇನಾಗ್ತದ ನಂದ ಕೂಸದ ಇದು ಹಿಂಗೆ ಹಂಗೆ. ನಾವು ಆರೋಪ ಮಾಡ್ತೇವೆ ಅಷ್ಟೆ, ನಮಗೆ ಯಾರಿಗೂ ಹೆಸರಿಲ್ಲ, ನಮಗೆ ಯಾರಿಗೂ ರೂಪವೂ ಇಲ್ಲ, ಈ ಜಗತ್ತಿನೊಳಗೆ ನಾನು ಅನ್ಕೊಳ್ಳೋದಿಲ್ಲೇ ಇಲ್ಲ. ಅಜ್ಞಾನದಿಂದಾಗಿ ಆರೋಪಿತವಾಗಿ ಅಷ್ಟೇ ಆದ ಶ್ಲೋಕದಲ್ಲಿ ಹೇಳಬೇಕಾದದ್ದು. ಹೇಗೆ ಚಿನ್ನದಲ್ಲಿ ಆಭರಣಗಳು ಆರೋಪಿತವಾಗಿವೆಯೋ, ನೀರಿನಲ್ಲಿ ಅಲೆ ಇತ್ಯಾದಿಗಳು ಆರೋಪವಾಗಿವೆಯೋ, ಹಾಗೆ ಆ ಸಚ್ಚಿದಾನಂದ ಆತ್ಮನಲ್ಲಿ ಎಲ್ಲವೂ ಆರೋಪಿತವಾಗಿವೆ. ಯಥಾಕಾಶೋ ಋಷಿಕೇಶ ನಾನೋಪಾದಿಗತೋ ವಿಭೂ ತದ್ವೇದಾಭಿನ್ನವದ್ಭಾತಿ ತನ್ನಾಶೇ ಕೇವಲೋ ಭವೇತ್. ಋಷಿಕೇಶ ಎರಡರ್ಥ, ಋಷಿ ಪ್ಲಸ್ ಕೇಶ. ಕೇಶ ಅಂದ್ರೆ ಕೂದಲು, ಋಷಿ ಅಂತಂದ್ರೆ ಕತ್ತರಿಸಿದ್ದು. ಯಾರ ಕೂದಲುಗಳು ಬಕ್ಕಟ್ ಕ್ರಾಪ್ ಆಗಿದೆಯೋ ಅದಕ್ಕೆ ಋಷಿಕೇಶ ಅಂತ ಕರೀತಾರೆ. ಯುದ್ಧ ಸಮಯದಲ್ಲಿ ಅಂದ್ರೆ ಅರ್ಜುನ ಅಲ್ಲಿ ಎಷ್ಟು ಸಲ ಋಷಿಕೇಶ ಋಷಿಕೇಶ ಅಂತ ಕರೆದನು. ಅಲ್ಲಿ ಬಾಪಕಟ್ ಮಾಡ್ಕೊಂಡು ಬಂದಿದ್ನ ಅಂತ ಕೇಳಿದ್ರಿ. ಅವನು ಇಷ್ಟು ಉದ್ದ ಕೂದ ಮೇಲೆ ಎಲ್ಲಿ ಕಟ್ಟಿಬಿಟ್ಟಿದ್ದ ಅವನು, ಹೀಗಾಗಿ ಋಷಿಕೇಶ. ಇನ್ನೊಂದು ಅರ್ಥ ಬರ್ತದೆ ಋಷಿಕ ಈಶಃ. ಋಷಿಕ ಅಂದ್ರೆ ಇಂದ್ರಿಯಗಳು, ಈಶಃ ಅಂದ್ರೆ ಒಡೆಯ. ಇಂದ್ರಿಯಗಳನ್ನ ತನ್ನ ನಿಯಂತ್ರಣದಲ್ಲಿ ಇಟ್ಟುಕೊಂಡಂತಹ ಒಡೆಯನಿಗೆ ಋಷಿಕೇಶ ಅಂತ ಕರೀತಾರೆ. ವಿಭುಗು ಸರ್ವವ್ಯಾಪಕನಾದಂತಹ ಇಂದ್ರಿಯಗಳಿಗೆ ಒಡೆಯನಾದಂತಹ ಆ ಈಶ್ವರನು ನಾನಾ ಉಪಾಧಿಗಳಿಂದ ಕೂಡಿಕೊಂಡು ಭಿನ್ನವದ್ಭಾತಿ, ನಾನಾ ಉಪಾಧಿಗಳಿಂದ ಕೂಡಿಕೊಂಡು ಭಿನ್ನವದ್ಭಾತಿ. ಇಲ್ಲಿ ಇದುವೆ, ಇಲ್ಲಿ ಪ್ರಾಣಿ, ಇಲ್ಲಿ ಪಕ್ಷಿ, ಇಲ್ಲಿ ಮನುಷ್ಯ, ಭೌತಿಕ ಉಪಾಧಿಗಳು. ಇನ್ನ ಇಲ್ಲಿ ಸುಖಿ, ಅಲ್ಲಿ ಕೋಪಿಷ್ಠ, ಇಲ್ಲಿ ಪಾಪಿ, ಅಲ್ಲಿ ಪುಣ್ಯವಂತ, ಇದು ಯಾವ ಉಪಾಧಿ? ಇದು ಯಾವ ಉಪಾಧಿ? ಮನಸ್ಸು. ಏನಪ್ಪ ಸಂಜೆ ಕ್ಲಾಸ್ ಬರ್ತಾ ಬರ್ತಾ ಇದ್ದಂತೆ ಬ್ಯಾಟ್ರಿ ಡಿಮ್ ಮಾಡ್ತಾ ಪ್ರಭುಜನೋ ಯೋಗೀಶ ಬ್ಯಾಟ್ರಿ ಡಿಮ್ ಆಗ್ತದೇನು? ಮತ್ತೆ ನಾ ಹೇಳಲಿಕ್ಕತ್ತೀನಿ, ಏನ್ ಭಾರಿ ಏನ್ ಬ್ರಹ್ಮಸೂತ್ರ ಪ್ರಶ್ನೆ ಕೇಳಿದ್ ನಾನು. ಭಿನ್ನವತ್ ಭಾತಿ ಉಪಾಧಿಗಳಿಂದಾಗಿ ಇಲ್ಲಿ ಮನುಷ್ಯ, ಅಲ್ಲಿ ಇಲ್ಲಿವೆ, ಅಲ್ಲಿ ಪಕ್ಷಿ, ಇಲ್ಲಿ ಪ್ರಾಣಿ. ಯಾಕೆ ಇಷ್ಟು ಭೇದಗಳು? ಯಾಕೆ ಇಷ್ಟು ಭೇದಗಳು? ಭೌತಿಕ ಉಪಾಧಿಗಳಿಂದಾಗಿ, ಬಯಾಲಜಿಕಲ್ ಉಪಾಧಿ. ಹೇಗೆ ಅಂದರೆ ಉದಾಹರಣೆ ಕೊಡ್ತಾರೆ ಅವರು, ಏನು ಲೋಟಾಕಾಶ, ಗಡಿಗೆ ಆಕಾಶ, ಇನ್ನೇನು ಸಾಮಾನು ಇಲ್ಲ ಇಲ್ಲಿ, ಬಾಟಲ್ ಆಕಾಶ, ಅದ ಬಾಟಲ್ ಬಾಟಲ್ ಆಕಾಶ, ಡಬ್ಬಿ ಆಕಾಶ, ಎಷ್ಟು ಆಕಾಶ? ಮತ್ತೆ ಇಷ್ಟು ಹೆಸರು ಯಾಕೆ ಕೊಟ್ಟಿನಿ ಅವ್ರಿಗೆ? ಅರ್ಥ ಆಯ್ತಲ್ವಾ? ಉಪಾಧಿಗಳಿಂದಾಗಿ ಬೇರೆ ಬೇರೆ ಹೆಸರು. ಇದು ಭೌತಿಕ ಫಿಸಿಕಲಿ ಇವನು ಪಾಪಿ, ಅವನು ಸುಖಿ, ಇವನು ದುಃಖಿ, ಅವನು ಕೋಪಿಷ್ಠ, ಇದೆಯಾ ಉಪವಾಸ? ಇಷ್ಟ ಆವಾಗಲೇ ಉತ್ತರ ಕೊಟ್ಟಿದ್ರೆ ಮನಸ್ಸು ಎಲ್ಲರೂ ಉಪವಾಸ. ಇವನ್ ಕಲ್ತಾನ, ಇವನ್ ಕಲ್ತಿಲ್ಲ, ಇವನು ವಿದ್ಯಾವಂತನಿದ್ದಾನೆ, ಅವನ ವಿದ್ಯಾನೇ ಹತ್ತಿಲ್ಲ. ಇದ್ಯಾವ ಉಪಾಧಿ? ಬುದ್ಧಿ. ಇಷ್ಟು ಉಪಾಧಿಗಳಿಂದ, ಇಷ್ಟು ಉಪಾಧಿಗಳಿಂದ ಕೂಡಿಕೊಂಡಂತಹ ಆತ್ಮನನ್ನ ನಾವು ಭೇದ ಭೇದಗಳಾಗಿ ನಾವು ನೋಡ್ತೇವೆ. ಓಕೆ, ಹೋಗಿ ಬಿಡಿ. ಒಳಗೆ ಘಟಾಕಾಶ, ಹೊರಗೆ ಮತಾಕಾಶ. ಒಳಗಿರುವ ಘಟಾಕಾಶ, ಹೊರಗಿರುವ ಮತಾಕಾಶ ಅನ್ನುವ ಎರಡು ಭೇದಗಳು. ಈ ಭೇದಗಳು ಎಲ್ಲಿವರೆಗೂ ಇರ್ತವೆ? ಘಟಗಿರುವವರೆಗೂ. ಹೌದು, ಅಂದ್ರೆ ಘಟ ಒಡೆದಾಗ ಒಳಗಿನ ಆಕಾಶ, ಹೊರಗಿನ ಆಕಾಶ ಅಂತ ಎರಡಿದೆಯ? ಇಲ್ಲ. ಎಷ್ಟು ಆಕಾಶವಾಗಿದೆ? ಒಂದೇ. ಒಂದೇ ಒಂದು ಆಕಾಶವಿದ್ದರೂ ಕೂಡ ನಾವು ಎರಡಾಗಿ ನಾವು ಯಾಕೆ ನೋಡಿದ್ವಿ ಅಂದ್ರೆ ಉಪಾಧಿಯಿಂದಾಗಿ ನೋಡಿದ್ವಿ. ಈಗ ಎರಡಾಗಿರೋದನ್ನ ಒಂದು ಮಾಡಬೇಕು ಅಂದ್ರೆ ಗಡಿಗೆ ಒಡಿಬೇಕು ಅಂತ ಹೇಳ್ತೇವೆ. ಗಡಿಗೆಯಿಂದಾಗಿ ಎರಡಾಗಿದೆ, ಗಡಿಗೆ ಒಡಿಬಿಟ್ಟಿರಬಹುದಿತ್ತು. ಒಡಿಲೇಬೇಕು ಅಂತ ನಿಯಮ ಇಲ್ಲ. ತಿಳುವಳಿಕೆಯಲ್ಲಿ, ಜ್ಞಾನದಲ್ಲಿ ನಾವು ಗುರುತಿಸಬಹುದಲ್ವಾ? ಹಾಗೆ ಹೇಳ್ತಾರೆ, ನಾನಾ ಉಪಾಧಿಗತಃ ವಿಭುಹು ಋಷಿಕೇಶ. ಆಕಾಶವು ಅನೇಕವಾದಂತೆ ಹೇಗೆ ತೋರುತ್ತದೆಯೋ ಹಾಗೆ ಭಿನ್ನವದ್ಭಾಸಿ ತನ್ನಾಶೆ ಕೇವಲ ಭವೇತ್. ಈ ಉಪಾಧಿ ಬರೀ ತೋರಿಕೆ, ಈ ಉಪಾಧಿ ಸತ್ಯ ಅಲ್ಲ, ಇದು ಸುಮ್ಮನೆ ಕಣ್ಣಿಗೆ ಇದ್ದ ಹಾಗೆ ಕಾಣಿಸ್ತದಷ್ಟೇ. ವಾಸ್ತವಿಕವಾಗಿ ಇದು ಆಕಾಶ, ಆಕಾಶ, ಆಕಾಶ ಮಾತ್ರ ಅನ್ನುವ ಬರೀ ಜ್ಞಾನ ಮಾತ್ರದಿಂದಲೇ ನಾವು ಉಪಾಧಿಯನ್ನು ಬೈಪಾಸ್ ಮಾಡಿ ಅಂದ್ರೆ ಆ ಜ್ಞಾನದ ಸ್ಪಷ್ಟತೆ ಅಷ್ಟಿರಬೇಕಾಗ್ತದೆ. ಆ ಜ್ಞಾನದ ಸ್ಪಷ್ಟತೆ ಅಷ್ಟಿರಬೇಕು. ಸಂಶಯ, ಸಂದೇಹ, ಪ್ರಶ್ನೆ, ಅವು ಯಾವಕ್ಕೂ ಅವಕಾಶ ಇಲ್ಲ. ಅಷ್ಟು ಸ್ಪಷ್ಟ ಇರಬೇಕು. ಹಾಗೆ ಕೆಂಪು ಬಟ್ಟೆ ಸಂಶಯ ಇದೆಯಾ? ಈ ಸ್ವಾಮೀಜಿ ಅಂತಾರೆ, ಸಮಯದಲ್ಲಿ ಕೆಂಪು ಬಟ್ಟೆ ಅಲ್ಲ, ಕೇಸರಿ ಬಟ್ಟೆ. ಟೀಕ ಟೀಕ ಹೋಗಿ ಕೇಸರಿ ಬಟ್ಟೆ, ಕೇಸರಿ ಬಟ್ಟೆ ಸಂಜಿ. ಇದು ಆರ್ ಎಸ್ ಎಸ್ ಕೇಸರಿ, ಇದು ಇದಲ್ಲ ನಿಜವಾದ ಕೇಸರಿ. ಹಿಂದಿರಂಗಿಲ್ಲ. ಮತ್ತೆ ಕ್ವಶನ್ ಮತ್ತೆ ಶುರು ಮಾಡಿದ್ರಿ. ಇದೊಂದು ಬಣ್ಣದ ಬಟ್ಟೆ, ಇದು ಇಂಥದೇ ಬಣ್ಣ ಅನ್ನುವಂಥದ್ದನ್ನ ನೀವು ಖಚಿತವಾಗಿ ಹೇಳ್ತಿರೋ ಸಂದೇಹದಿಂದ ಹೇಳ್ತೀರಿ? ಖಚಿತವಾಗಿ ಹೆಂಗೆ ಹೇಳಿ? ಪ್ರಮಾಣ. ಆ ಪ್ರಮಾಣ ನಾವು ಕರೆಕ್ಟ್ ಆಗಿ ಪ್ರಯೋಗ ಮಾಡಿದರೆ ಜ್ಞಾನ ಸ್ಪಷ್ಟವಾಗಿರ್ತದೆ, ಸಂದೇಹಾಸ್ಪದವಾಗಿರ್ತದೆ. ನೀವು ಜ್ಞಾನವನ್ನ ಪಡೆದು ಒಂದು ವೇಳೆ ಅದರೊಳಗೆ ಸ್ಪಷ್ಟತೆ ಇರಲಿಲ್ಲ ಅಂತಂದ್ರೆ ಪ್ರಮಾಣವನ್ನು ಸರಿಯಾಗಿ ಪ್ರಯೋಗ ಮಾಡಿಲ್ಲ. ಅಜ್ಯೋಗತ್ತದಲ್ಲ, ಇತ್ತೀಚೆಗೆ ಯಾಕೋ ಎರಡು ವರ್ಷ ಆದ್ಮೇಲೆ ಇಲ್ಲ ಅಂತ ಹೇಳ್ತೇವೆ. ಅಜ್ಯೋಗದ ಒಂದು ಚಂದ ಅಜ್ಯೋಗ ಸಾಹೇಬರು ಬರ್ತಾರೆ ಟ್ರಸ್ಟ್ ಹೋಗಿ ಮಗನ ಎದ್ದು ಅಂತ ಹೇಳ, ಏಳರೊಳಗೆ ನಾಲ್ಕು ಹೋದ್ರೆ ಎಷ್ಟು ಅಂತ ಹೇಳ. ಪಾಪ ಮುಂದೆ ಕೂತ್ಕೊಂಡವ, ಏಳು ನಾಲ್ಕು ಮೂರೊಳಗೆ ತೋರಿಸ್ತಾವ ಕೂತ್ಲ. ಮೂರು ಹೋಯ್ತು ಅಂದ್ರೆ ಕೂತುವ ಅಂತ ಬೈದ್ರು. ಆ ನೀ ಹೇಳ ಮೂರು ಅಂದ್ರೆ ಕೂತ್ಗಳೇ ಅಂದ್ರು. ಆತ್ಮನ್ಯಾರೋಪಿತಾಸ್ತೋ ಯೇ ಆತ್ಮನ್ಯಾರೋಪಿತಾಸ್ತೋ ವರ್ಣಾಧಿಭೇದವತ್ ಧರ್ಮ ಮತಗಳಿಗೂ ಮತ್ತು ಮತಗಳಿಗೂ ವ್ಯತ್ಯಾಸ ಏನು? ನಾನು ಮನುಷ್ಯ ಬಂದಿತ್ತು ಟೈಪ್ ಮಾಡುವಾಗ ಮಠ ಅಂತ ಟೈಪ್ ಮಾಡೋಣ ಬಂದಿತ್ತು, ಹೋಗಿ ಬಿಡಿಸಿ ನಮ್ಗೆ ಯಾಕೆ ಅಂತೇಳಿ ನಾನು ಇಂಗ್ಲಿಷ್ನೊಳಗೆ ಮತಗಳು ಅಂತಾನೆ ಟೈಪ್ ಮಾಡಿದೆ. ನಾನು ಹೇಳೋದೇನು ಅಂತಂದ್ರೆ, ಮತಗಳನ್ನ ಪ್ರತಿಪಾದನೆ ಮಾಡಲಿಕ್ಕಾಗಿ ಮಠಗಳು, ಮಠಗಳಿಂದ ಮತಗಳ ಪ್ರತಿಪಾದನೆ. ಮತಗಳು ಏನ್ ಮಾಡ್ತವೆ ಅಂತಂದ್ರೆ ಅವು ಫಾಲೋವರ್ಸ್, ಅನುಸರಿಸಿಕೊಂಡು ಹೋಗುತ್ತ ಭಕ್ತರನ್ನು ಸೃಷ್ಟಿ ಮಾಡ್ತಾರೆ. ಹಾಗಾದ್ರೆ ಇಷ್ಟು ಭಕ್ತರು, ಇದು ನಮ್ಮ ಮತ, ಇದೆರಡು ಸೇರಿಸಿ ಇದು ನಮ್ಮ ಮಠ, ಎಲ್ಲ ಹಚ್ಚಿಕೋಬೇಕು ಅನಿಸ್ತದೆ. ಯಾರು ಸಮಯ ನಿಮ್ ಸಮಯರ ನಿಮ್ಮ ಮಠ ಯಾವ್ದಾಯ್ತ್ರಿ? ನಿಮ್ಮ ಮಠ ಎಲ್ಲೈತ್ರಿ? ಯಾವ್ದ್ರಿ ನಿಮ್ಮ ಮಠ? ಎಲ್ಲಿ ತಮಿಳು ಮಾರಿ ಆ ಮಠವನ್ನ? ಈ ಉತ್ತರ ಕರ್ನಾಟಕದಲ್ಲಿ ಅರ್ಥನೇ ಆಗುವುದಿಲ್ಲ, ಏನು ಅರ್ಥ ಆಗುದಿಲ್ಲ. ಸೆಟ್ ಆಫ್ ಥಿಂಕಿಂಗ್, ಅಬ್ಸೊಲ್ಯೂಟ್ಲಿ ನೋ ಎಕ್ಸ್ಪೋಜರ್, ಅಬ್ಸೊಲ್ಯೂಟ್ಲಿ ನಿಲ್. ಮಠ ಮಠ ಮಠ ಮಠ ಹೌದ್ರೆ, ಮಠ ಇಲ್ರೆ ಇಲ್ಲಪ್ಪ, ನಮ್ದು ಹಂಗ ಮಠ ಗೊತ್ತಾಗಿಲ್ಲ. ಇಲ್ಲ ಹೋಗ್ಬೇಡ ಕೂರ್ದು, ಒಂದು 100 ಮಂದಿ ಹಾಕಿ ಕೇಳಿದ್ರೆ ಒಂದು ಇಬ್ರು ಹಿಂಗ ನಿಮ್ ಚಟುವಟಿಕೆ ಏನ್ರಿ, ನಿಮ್ ನಿಮ್ ಕೆಲಸ ಏನ್ರಿ, ಸಾಮರ್ಥ್ಯ ಅಂತ ನೀವ್ ಏನ್ ಮಾಡ್ತೀರಿ ಹೆಂಗೆ? ಮತ್ತೆ ಅದ್ರ ಜಾಗ ಇರ್ಬೇಕಲ್ರಿ, ಮತ್ತೆ ಅದೆಲ್ಲ ಮಾಡ್ಬೇಕಲ್ಲ, ದೇವಸ್ಥಾನ ಇರ್ಬೇಕಲ್ಲ, ದೇವಸ್ಥಾನ ಇದ್ರೂ ನಡೀತಪ್ಪ, ಇದ್ದವ್ರು ನಡೀತದೆ. ಹಾಗೆ ಅದ್ರ ಸ್ಥಾನಕ್ಕೆ ಏನಂತ ಹೇಳ್ತೀರಿ? ಆಶ್ರಮ ಅಂತ. ಹಾ ಆಶ್ರಮ ಅಂತ ಹೇಳ್ತೀರಿ, ಕರೆಕ್ಟ್ ಕರೆಕ್ಟ್. ಅದೇನ್ರಿ ನಾನೇ ನಿಮ್ಮ ಆಶ್ರಮ ಇಲ್ಲಪ್ಪ. ಹರಿಯದ್ದೇನ್ರಿ? ಇಲ್ಲಪ್ಪ. ಬೆಳಗಾವಿ ಇಲ್ಲಪ್ಪ. ಅಂದ್ರೆ ಎಲ್ಲ ಐತ್ರಿ ನಿಮ್ಮ ಆಶ್ರಮ? ಅಂದ್ರ ಅವರ ಅರ್ಥದ ಪ್ರಕಾರ ನಾವ್ ಎಲ್ಲೆಲ್ಲ ಕಾಲಿರ್ತೇವೋ ಅದೆಲ್ಲ ಆ ಸಾಧನೆ ಕೇಳ್ರಿ. ಒಂದು ಲಿಸ್ಟ್ ಕೊಡ್ತಾರೆ, ಇಷ್ಟು ಆಶ್ರಮದೊಳಗ ಯಾರು ಸಾಮಾರ ಇರ್ರಿ ಅಂತ ಒಂದು ಲಿಸ್ಟ್ ಕೊಡ್ತಾರೆ. ಒಂದು ಲಿಸ್ಟ್ ಕೊಡ್ತಾರೆ. ನಾ ಅಂದ್ರೆ ಅಂತ ಒಂದು 3-4 ಆಶ್ರಮ ಕಡೆ ತಿಳ್ಕೊಂಡ್ಬಿಡ್ರಿ ಅಂತ ಹೇಳಿದೆ. ಏ ಇಲ್ರಿ ಅದಕ್ಕೆಲ್ಲ, ಅದಕ್ಕೆಲ್ಲ ಏನು ಏನು ಬೆಂಬಲ ಬೆಂಬಲ ಅಲ್ಲ, ಲಾಬಿ ನಾವ್ ಅಂತೀವಿ, ಅವ್ರು ಬೇರೆ ಏನೋ ಶಬ್ದ ಮಾಡಿದ್ರಿ. ಹಾ ಮೆಜಾರಿಟಿ ರೀ, ಅದಕ್ಕೆಲ್ಲ ಮೆಜಾರಿಟಿ ರೀ. ಅವ್ರು ಸಾವಿರ ಕಾಲದಿಂದ ಈ ಆಶ್ರಮ ಕಟ್ಟಾರ ಅಂತಂದ್ರೆ ಸಾವಿರ ಭಕ್ತರು ಇರ್ತಾರೆ ಅಂತ ಅರ್ಥ. ಆ ಸಾವಿರ ಭಕ್ತರೊಳಗ ಇವರೇ ಇಲ್ಲ ಅಂತ ಮೆಜಾರಿಟಿ ಒಪ್ಕೋಬೇಕು. ಅವಾಗ ಬೇರೆ ಆ ಮತ್ತೆ ಕೊಡ್ತು ಬೇಕಾ ನಿಮ್ಗೆಲ್ಲ ಇದೆ? ನಮಸ್ಕಾರ ಮಾಡಿದ್ರೆ ಹೇಳ್ತೇನೆ ನಾನು, ಯಾವ ಹಸಿವ ಆಗ್ತದೆ ಎರಡು ಮನೆಗೆ ಹೋಗಿ ದೀಕ್ಷಾ ಕೊಡೋದಕ್ಕೆ ಯಾವ ಸತ್ಯವ ಯಾವಾಗ ಉಪನ್ಯಾಸ ಮಾಡ್ಬೇಕು ಅನ್ಸೋದು ಕುತ್ಕೊಂಡು ಉಪನ್ಯಾಸ ಮಾಡಿ. ಅದರಂತ ಸುಂದರವಾದಂತ ಒಂದು ಎಕ್ಸ್ಪೋಜರ್ ಯಾವುದು, ದಟ್ಸ್ ದ ಬೆಸ್ಟ್ ವೇ ಫಾರ್ ಆಲ್ ಆಫ್ ಅಸ್ ವೇದಾಂತಿನ್ಸ್ ಟು ಲೀವ್. ನಮಗೆ ವೇದಾಂತಿಗಳು ನಾವು ಬದುಕುಳಿಬೇಕಾದ್ರೆ ಇದೊಂದೇ ಮಾರ್ಗ ನಮಗೆ. ಯಾಕಂದ್ರೆ ಇದ್ರೊಳಗೆ ಏನೂ ಇಲ್ಲ, ಇದ್ರೊಳಗೆ ಮೆಂಬರ್ಶಿಪ್ ಇಲ್ಲ, ಇದ್ರೊಳಗೆ ಲೈಫ್ ಮೆಂಬರ್ಶಿಪ್ ಇಲ್ಲ, ಇದ್ರೊಳಗೆ ಟ್ರಸ್ಟ್ ಇಲ್ಲ, ಇದ್ರೊಳಗೆ ಕಮಿಟಿ ಇಲ್ಲ ಅಂತ ಯಾವ ಇವ್ರು ಬರೋದಿಲ್ಲ. ಯು ಆರ್ ಜಸ್ಟ್ ಹ್ಯಾಪಿಯೆಸ್ಟ್ ಪರ್ಸನ್ ಆಫ್ ತನ್ ಆಸ್ ಅನ್ ಇಂಡಿವಿಜುವಲ್, ಯು ಆರ್ ಆಲ್ವೇಸ್ ಹ್ಯಾಪಿ. ಯಾವಾಗ ಇದು ಯಾವಾಗ ರೀತಿ ಎಲ್ಲ ಬರ್ತದೆ, ವ್ಯವಹಾರ ಬಂದ್ಬಿಡ್ತು. ವ್ಯವಹಾರದಲ್ಲೂ ಸ್ವಚ್ಛ ಇರ್ಬೇಕಂತ ಪೂಜೆ ಸ್ವಾಮಿ ಹೇಳ್ತಾರೆ. ವ್ಯವಹಾರದಲ್ಲೂ ಸ್ವಚ್ಛ ಇರ್ಬೇಕು, ಯಾರು ಹಿಂಗೆ ಬೆಳೆ ಮಾಡಿ ತೋರಿಸ್ಬಾರ. ಅಷ್ಟು ಸ್ವಚ್ಛ ಇರ್ಬೇಕು ವ್ಯವಹಾರ, ವ್ಯವಹಾರನು ಸ್ವಚ್ಛ ಇರ್ಬೇಕು, ನಿಮ್ಮ ವೇದಾಂತನೂ ಸ್ವಚ್ಛ ಇರ್ಬೇಕು. ನಿಮಗೆ ಭಯಾನೇ ಬೇಡ, ಯಾರು ಭಯ ಇರೋದಿಲ್ಲ. ಹಾಗೆ ಎಲ್ಲ ಉಪಾಧಿಗಳಪ್ಪ, ನಾನಾ ಉಪಾಧಿ ವಶಾದೇವ ಜಾತಿ ವರ್ಣ ಆಶ್ರಮದಯ ಆದಯ. ಹೇಗೆಂದ್ರೆ ಆತ್ಮನಿ ಆರೋಪ, ಆತ್ಮನಿ ಆರೋಪಿತ ಜಾತಿ ವರ್ಣಾಶ್ರಮಾದಯ ಆತ್ಮನಿ ಆರೋಪಿತ ಕಥಂ ತೋಯೇ ರಸವರ್ಣಾದಿ ಭೇದವತ್. ನೀರಿನಲ್ಲಿ ರಸ ವರ್ಣ, ಅದು ಸಂತ, ಅದು ಕೊಕ್ಕೋ ಕೋಲಾ, ಅದು ಮಾಜ ಅಂತ ಏನೆಲ್ಲ ಹಾಕ್ತೀರಿ, ಅದಕ್ಕೆ ಸ್ವಲ್ಪ ಆ ಎಸೆನ್ಸ್ ಹಾಕ್ಬಿಟ್ರೆ ಅದು ಮಾಜ ಆಗ್ತದೆ. ಈ ಎಸೆನ್ಸ್ ಹಾಕಿದ್ರೆ ಲಿಂಬು ಅಷ್ಟು ಲಿಂಬೂಸ್ ಆಗ್ತದೆ. ಅದು ಯಾವ ಎಸೆನ್ಸ್ ಹಾಕ್ಬಾರ್ದ್ರಿ, ಅದು ಸೋಡಾ ಆಗ್ತದೆ, ಗ್ಯಾಸ್ ಹಾಕ್ತದೆ. ಸೊ ಈ ಎಲ್ಲ ಸ್ಥಳ ಹಂಗಾಯ್ತು ಬಿಡ್ರಿ ಅವರ ನೀರು ಹಂಗಾದ ನೋಡ್ರಿ ಮಹಾತ್ಮ ಸೇರಿಸು ಉಪವಾಸ ಏನು ಸೇರಿಸಲಿಲ್ಲ ನಿರುಪಾದಿ ಆತ್ಮ ನೀನು ನಿರುಪಾದಿ ಆತ್ಮನೇ ಎಸೆನ್ಷಿಯಲ್ ಆದ್ರೆ ಅಜ್ಞಾನದಿಂದಾಗಿ ಸ್ವಾಭಾವಿಕವಾಗಿ ನಿನ್ನನ್ನು ತೋರ್ಪಡಿಸ್ತೀಯಾ ಓ